ಪ್ರಶ್ನೆಗಳು ತುಂಬ ಕಠಿಣವಾಗಿರುವುದಿಲ್ಲ. ನಿಮ್ಮ ಪ್ರದೇಶಕ್ಕೆ, ನಿಮ್ಮ ವೃತ್ತಿಗೆ, ನಿಮ್ಮ ಬೆಳೆಗಳಿಗೆ ಸಂಬಂಧಿಸಿದ್ದೇ ಹೆಚ್ಚಿರ್ತವೆ. ಮಾತಾಡಲಿಕ್ಕೆ ಸಂಖ್ಯೆ ಹೀಗಿದೆ ರೈತ ಬಂಧುವರೇ, ಹೊಸಬ್ಬರಿಗೆ ಅವಕಾಶ ಮಾಡಿಕೊಡಿ, ಹಳಬರು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸಂಪರ್ಕ ಮಾಡಿ. 08272720006 08272720002 ಇದು ಮಡಿಕೇರಿಯ STD ಕೋಡು. 200006 ಕರೆಗಳನ್ನು ಮಾಡ್ತಾ ಇದ್ರಿ. ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂದ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಅನುಭವಸ್ಥರು ಮಾತನಾಡಿ, ಕೃಷಿಯಲ್ಲಿ ಯುವಕರು ಸಹ ಭಾಳ ಚೆನ್ನಾಗಿ ತೊಡಸ್ಕೊಂಡಿದ್ದೀರಿ, ಅಂಥವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಕರೆ ಯಾರದು ನೋಡೋಣ. ನಮಸ್ಕಾರ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಅಂತ, ಚಟ್ಟಿಮಣಿಯಿಂದ. ಶೇಖರ್ ಅವರು ಚಟ್ಟಿಮಣಿ? ಹಾ, ಏನ್ ಮಾಡ್ತೀರಿ ಶೇಖರ್? ನಾವು ಒಂದು ಸಾಧಾರಣ ಕೃಷಿ, ದೊಡ್ಡ ತರ ಏನಿಲ್ಲ. ಕಾಫಿ ತೋಟ, ಸ್ವಲ್ಪ ಗದ್ದೆ. ಎಷ್ಟಿದೆ ಕಾಫಿ ತೋಟ, ಗದ್ದೆ, ಏಲಕ್ಕಿ ಎಷ್ಟೆಷ್ಟಿದೆ? ಕಾಫಿ ತೋಟ ಒಂದು 2 ಎಕರೆ ಅಷ್ಟೇ. ಏಲಕ್ಕಿ ಅದ್ರ ಸ್ವಲ್ಪ ಸ್ವಲ್ಪ ಮಧ್ಯ. ಎಷ್ಟಾಗುತ್ತೆ ಏಲಕ್ಕಿ? ಏಲಕ್ಕಿ ಮುಂಚೆ ಎಲ್ಲ 10 ಕೆಜಿ ಎಲ್ಲ ಹಾಕ್ತಿತ್ತು, ಇವಾಗ 2 ಕೆಜಿ 3 ಕೆಜಿ. ಕಪಿಗಳ ಹಾವಳಿ ಎಲ್ಲ ಗಿಡಗಳನ್ನ ತಿಂದಾಕ್ಬಿಡ್ತವೆ. ಕಪಿಗಳು ಅಷ್ಟೊಂದು ಸಮಸ್ಯೆ ಇದೆಯಾ? ಹಾ, ಭಾರಿ ಸಮಸ್ಯೆ ಸರ್. ಬೇಸಿಗೆ ಅದನ್ನ ಚಿಗಿರೆಲ್ಲ ಕಟ್ ಮಾಡಿ ಬುಡ ಸಮೇತ ನಾಶ ಮಾಡಿಬಿಡ್ತಾರೆ. ಅದರಿಂದ ಏಲಕ್ಕಿ ನೋಡಕ್ಕೆ ಬೇಜಾರು. ದೂರ ಇಡ್ಲಿಕ್ಕೆ ಏನಾದರೂ ಕಾರ್ಯತಂತ್ರ ಮಾಡ್ಕೊಂಡಿಲ್ವಾ ನೀವು? ಯಾವ ಸರ್? ಕಪಿಗಳನ್ನ ದೂರ ಇಡ್ಲಿಕ್ಕೆ? ಇಲ್ಲ, ಅವು ಕಾಡಲ್ಲಿ ಫುಲ್ ತುಂಬಿ ಹೋಗ್ಬಿಟ್ಟಿವೆ. ಓಹೋ, ತುಂಬಿ ಹೋಗ್ಬಿಡ್ದವೆ. ಹಾ, ತುಂಬಿದೆ, ಅವು ಸ್ಪ್ರೆಡ್ ಆಗಿದೆ ಎಲ್ಲ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ತುಂಬಾ ಆಗಿದ್ದಾರೆ. ನಿಮ್ ತೋಟಕ್ಕೆ ಒಂದ್ ಗುಂಪ್ ಬರುತ್ತೆ? ಏನೇಳಿ? ನಿಮ್ ತೋಟಕ್ಕೆ ಒಂದ್ ಗುಂಪ್ ಇದೆಯಾ? ಇಲ್ಲ, ಎಲ್ಲ ತೋಟಗಳಿಗೆ ಬರ್ತವೆ. ಓಹೋ, ಅಲ್ಲ, ಕೆಲವೊಂದು ಗುಂಪು ಇಂಥ ತೋಟಕ್ಕೆ ಅಂತ ನಿಗದಿ ಮಾಡ್ಕೊಂಡ್ಬಿಡ್ತವೆ, ಅವ ಹಂಚ್ಕೊಂಡ್ಬಿಡ್ತವೇನಂತ. ಹೌದೌದು. ಹಾ, ಮನೆಗೂ ಬರ್ತವ? ಮನೆಗೂ ಬರ್ತವ? ಮನೆಗೆ ಬರಲ್ಲ, ತೋಟಗಳಿಗೆ. ಅವು ಬೆಟ್ಟದಲ್ಲಿ ತೋಟ ಇರ್ತದಲ್ಲ. ಅಲ್ಲ, ಕೆಲವೊಂದ್ಸಾರಿ ಮನೆಯಲ್ಲಿ ಬಾಳೆಹಣ್ಣು ಇನ್ನು ಏನಾದ್ರು ತಿಂತಕ್ಕಂಥದ್ದು ತೋಟಗಳಲ್ಲಿ, ಮನೆ ಹತ್ರ ಬರಲ್ಲ, ನಾಯಿಗಳು ಇರ್ತವಲ್ಲ ತೋಟಗಳಲ್ಲಿ, ಬಾಳೆ ಆಗಿರುತ್ತೆ, ಕಾಟಿ ತಿನ್ನುತ್ತೆ. ನಾಯಿಗಳಿಗೆ ಹೆದರ್ತವ? ನಾಯಿಗಳಿಗೆ ಹೆದರ್ತವೆ, ಗುಂಡು ಹೊಡೆದ್ರೆ ಗುಂಡು ಹೊಡೆಯಕ್ಕೆ ಆಗಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಮತ್ತೆ ಅವು ಗುಂಡು ಹೊಡೆದ್ರು ಓಡಲ್ಲ, ಸಾಯ್ತವೆ ಅಷ್ಟೇ. ಓಹೋಹೋ, ಹಾಗೆ. ಏನು ಕಂಟ್ರೋಲ್ ಮಾಡೋದು ಕಷ್ಟ ಸರ್. ಒಟ್ಟಾರೆ ಆ ಸಮಸ್ಯೆಗಳ ಮಧ್ಯದಲ್ಲೂ ಜೀವನ ಮಾಡ್ತಾ ಇದೀರಿ. ಸಮಸ್ಯೆಗೆ ತುಂಬಾ ಅದು ಬಗೆಹರಿಸಕ್ಕೆ ಕಷ್ಟ. ಅಲ್ಲ, ಒಂದು ಇದೇನು ಶಾಶ್ವತವಾದ ಸಮಸ್ಯೆ ಅಲ್ಲ, ಎಲ್ಲ ಸಮಸ್ಯೆಗಳಿಗೂ ಅಂತ್ಯ ಅನ್ನೋದಿದೆ, ಸುಖಕ್ಕೂ ಅಂತ್ಯ ಇದೆ. ಕಾಯ್ಬೇಕು. ನಿಮ್ಮ ರೇಡಿಯೋ? ರೇಡಿಯೋ ಸಮಸ್ಯೆಗಳು ಇರ್ತದೆ. ಹೌದು ಹೌದು, ನಾವು ಅದನ್ನ ಬಗೆಹರಿಸಿಕೊಂಡು ಹೋಗ್ಬೇಕು. ನಿಜ. ದನಕರುಗಳು ಎಷ್ಟು? ಹೊಂದಾಣಿಕೆ ಮುಖ್ಯ. ನಿಜ. ದನಕರುಗಳು ಎಷ್ಟು ಇಟ್ಕೊಂಡಿದ್ರಿ ಶೇಖರ್? ದನಕರುಗಳು ಇಟ್ಟಿಲ್ಲ, ಇವಾಗ ಮೊನ್ನೆ ಒಂದು ತಂದಿದೀವಿ 2. ಒಳ್ಳೇದು. ದನಕರುಗಳು ಸಮಸ್ಯೆ ಏನಂದ್ರೆ ಎಲ್ಲ ಔಷಧಿ ಆಗಿ ಸಿಂಪಡೆ ಮಾಡ್ತವೆ. ಆಯ್ತಾ? ಹಾಗಾಗಿ ಭಾರಿ ಕಷ್ಟ ಸರ್. ಎಂತದ್ದು ತಗೊಂಬಂದ್ರಿ? ಎಷ್ಟಾಯ್ತು ಹಸುಗಳು? ಒಂದು ಹಸು ಒಂದು ಕರೆ ಇಟ್ಕೊಂಡಿದ್ವಿ, ಮುಂಚೆ ಒಂದು ತಂದಿದ್ದು, ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಹಾಗೆ ಈಗ ಪುನಃ ತಂದಿದ್ವಿ. ಎಷ್ಟಾಯ್ತು ಬೆಲೆ? ಬೆಲೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆ, ನಾಟಿ ಒಂದು 5,000. ಹೌದಾ? ಪರವಾಗಿಲ್ಲ, ಅವಕ್ಕೆ ಅವಕ್ಕೆ ಅಷ್ಟಕ್ಕೆ ಸಾಕಾಗಲ್ಲ ಅಂತ ಕೊಡೋದು. ಹಾಗೆ ಹಾಗೆ. ಕೆಲವೊಬ್ರು ಉಚಿತವಾಗಿ ಕೊಟ್ಬಿಡ್ತಾರೆ ಅಲ್ವಾ? ಹೌದೌದು, ಸಾಕ್ಬೇಕು. ದನಗಳು ಸಾಕಿದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಹೌದು, ಲಕ್ಷ್ಮಿ ಇದ್ದಂಗ ಅದು. ಹೌದೌದು, ಅವು ಗೊಬ್ಬರ ಮತ್ತೆ ಅವರಿಂದ ಸ್ವಲ್ಪ ತಿಳುವಳಿಕೆ ಬರುತ್ತೆ. ನೋಡಿ, ಹೆಂಗೆ ತಿಳುವಳಿಕೆ ಬರುತ್ತೆ? ಅವು ಪ್ರಾಣಿಗಳು ಯಾವ ತರ ಬದುಕುತ್ತವೆ, ಅವು ಯಾವ ತರ ಜೀವನ ನಿಭಾಯಿಸ್ತವೆ, ಅದರಲ್ಲಿ ನಮಗೆ ತುಂಬಾ ತಿಳುವಳಿಕೆ ಬರುತ್ತೆ. ಒಳ್ಳೆ ಮಾತು ಹೇಳಿದ್ರಿ, ನಿಜ. ಅವು ಪರಿಸರದ ಯಾವ ಜೊತೆ ಹೊಂದಾಣಿಕೆ ಮಾಡ್ತವೆ ಅಲ್ವಾ? ಅದರಿಂದ ನಾವು ತುಂಬಾ ಇದಾಗ್ತೀವಿ. ಹೌದು, ಕಾಫಿ ತಿಳ್ಕೊಳ್ಳೋಕೆ ತುಂಬಾ ಇದೆ. ಹೌದು, ಕಾಫಿ ದನಗಳಂತೆ ಅಲ್ಲ, ಎಲ್ಲಾ ಪ್ರಾಣಿಗಳಿಂದ ನಾವು ತಿಳ್ಕೊಳ್ಳೋಕೆ ತುಂಬಾ ಇದೆ. ಎಲ್ಲಾ ಪ್ರಾಣಿಗಳಿಂದನು ತಿಳ್ಕೊಳ್ಳೋದಿದೆ, ಮನುಷ್ಯರಿಂದನು ತಿಳ್ಕೊಳ್ಳೋದಿದೆ ಅಲ್ವಾ? ಮನುಷ್ಯರಿಂದ ತಿಳ್ಕೊಳ್ಳೋದು ಕೇವಲ ಮಾತ್ರ, ತುಂಬಾ ಜನರಿಂದಾಗೆ ನನ್ಕೋಬಾರ್ದು. ಒಳ್ಳೆಯವರು ಕೆಲವರಿಂದ ತುಂಬಾ ತಿಳುವಳಿಕೆ ಇದೆ, ಅದು ಎಲ್ಲರಿಗೂ ಹೇಳಕ್ಕಾಗಲ್ಲ. ಈಗ ಸಮಾಜದಲ್ಲಿ ಒಳ್ಳೆಯವರು ಇದಾರೆ, ಬೇಡವಾದರನ್ನ ತರನು ಇದಾರೆ, ಅವರಿಂದನೂ ಒಳ್ಳೆ ಕೆಲಸ ಆಗುತ್ತೆ. ಹೌದೌದು, ಪ್ರಯತ್ನ ಪಡೋರಿಂದ ನಾವು ತುಂಬಾ ತಿಳಿಬಹುದು. ನಿಸರ್ಗದಲ್ಲೂ ಅಷ್ಟೇ, ಈಗ ಕೆಲವೊಂದು ಗಿಡಗಳು ಏನದಕ್ಕೂ ಬಳಕೆ ಆಗಲ್ಲ, ಆದ್ರೂ ಇದಾವೆ ಸೃಷ್ಟಿ ಮಾಡಿದೆ ನಿಸರ್ಗ ಅಲ್ವಾ? ಹೌದೌದು, ನಿಸರ್ಗದ ಜೊತೆಯಲ್ಲಿ ನಾವು ಹೋಗ್ಬೇಕು, ವಿನಃ ಅದರ ಆಪೋಸಿಟ್ ಹೋಗೋ ಸಾಧ್ಯವೇ ಇಲ್ಲ. ಅದರ ಹಿಂದೆಯಿಂದ ನಾವು ಹೋಗ್ಬೇಕು, ಈ ಸಾಲಿಯಲ್ಲಿ ಕ್ಯೂ ಹಿಂದೆಂದ ಹೋಗ್ತೀವಲ್ಲ. ಅಲ್ಲ, ಕೆಲವೊಂದ್ಸರಿ ಆಪೋಸಿಟ್ ನು ಹೋಗ್ಬೋದು. ಹೆಂಗಂದ್ರೆ ಈಗ ಕಳೆ ಬೆಳೆದಿರುತ್ತೆ, ನೀವು ಆಪೋಸಿಟ್ ಅನ್ನ ಹೋಗ್ಬೇಕು, ತಕ್ಕಂತ ಹೋಗ್ಬೇಕು. ಏನ್ ಮಾಡೋದಲ್ಲ? ಹೌದೌದು, ನೀವು ಕಳೆ ಬಂದಿದೆ ನೋಡಿ, ಕಳೆಗೆ ಕೆಲವರು ಈಗ ಸಿಂಪಡಣೆ ಮಾಡಿ ನಾಶ ಮಾಡ್ತಾರೆ, ಅದು ನಿಜವಾಗಿ ತಪ್ಪು ಅಲ್ವಾ. ಕಳೆಯನ್ನ ನಾವು ಹತೋಟಿಗೆ ತಂದುಕೊಂಡು ಅದರ ಜೊತೆ ಅದು ನಮ್ಮ ಇದಕ್ಕೆ ಸಸ್ಯಗಳಿಗೆ ಬೇಕಾಗುತ್ತೆ, ಬೆಳೆಸುವ ಇದಕ್ಕೆ. ಕಳೆನಾಶಕ ನೀವು ಸಿಂಪಡಣೆ ಮಾಡೋದಿಲ್ವಾ? ಕಳೆನಾಶಕ ನಾನು ಮಾಡಲ್ಲ ಸರ್, ಸ್ವಲ್ಪ ಕಡಿಮೆ, ಅದರಿಂದ ನಮಗೆ ತುಂಬಾ ಅನಾನುಕೂಲ ಜಾಸ್ತಿ ಅಲ್ವಾ? ನಿಜ. ಪರಿಸರದ ಜೊತೆಯಲ್ಲಿ ನಾವು ಹೋಗ್ಬೇಕು, ಅದನ್ನು ನಾಶಪಡಿಸಿ ಹೋದ್ರೆ ಅದು ನಮಗೆ ತಿಳುವಳಿಕೆ ಕಷ್ಟ ಆಗುತ್ತೆ. ಒಳ್ಳೆ ಮಾತು. ಶೇಖರ್, ಒಂದ್ ಪ್ರಶ್ನೆ ತಮಗೆ. ಹೇಳಿ ಸರ್. ಕಾಫಿ ಎಷ್ಟು ವರ್ಷದಿಂದ ಬೆಳೀತದ್ರಿ? ಕಾಫಿ ನಾವು ತುಂಬಾ 30 ವರ್ಷ ಅಂದ ಅಲ್ವಾ? ಹೌದು. ಕಾಫಿ ಬಗ್ಗೆ ಒಂದು ಪ್ರಶ್ನೆ, ಈ ಕಾಫಿ ತುಕ್ಕು ರೋಗ ಅಂತ ಬರುತ್ತಲ್ಲ, ಎಲೆ ಮೇಲೆ ಸಣ್ಣ ಸಣ್ಣದಾಗಿ ತುಕ್ಕು ಬಣ್ಣದಲ್ಲಿ ಕಾಣುತ್ತಲ್ಲ, ಆ ರೋಗದ ರೋಗಾಣುಗಳು ಎಷ್ಟು ಬಗೆಯಲ್ಲಿ ಇವತ್ತು ರೂಪಾಂತರಗೊಂಡಿದ್ದಾವೆ ಅಂತ ಹೇಳ್ಬೋದಾ? ಅವು ಸಾಧಾರಣ ಚುಕ್ಕಿ, ಎಲೆ ಚುಕ್ಕಿ ಬರೋದಲ್ಲ, ಎಲೆ ಚುಕ್ಕೆ ರೋಗ ಅದು, ಎಲೆ ತುಕ್ಕು ಕಾಂಡಕ್ಕೆ ಬರೋದ್ರಿಂದ ಬರೋದು ಅಂತ ನಮಗೆ. ಇಲ್ಲ, ಕಾಂಡಕ್ಕೆ ಬರೋದಿಲ್ಲ, ಅದು ಕಾಂಡದ ಬೇರೆ ಇದ್ರದ ಬೇರೆ. ಎಲೆ ತುಕ್ಕು ರೋಗ ಎಷ್ಟು ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತಂತ ಹೇಳ್ಬೋದು ತಾವು? ಎಲೆ ಚುಕ್ಕಿ ರೋಗ ಒಂದು 3-4 ವಿಧ ಬರ್ಬೋದೇನೋ, ಅಲ್ಲಿ ಎಲೆ ಹಣ್ಣಾಗೋದು ಮತ್ತೆ ಅದು ಚುಕ್ಕಿ ಆಗೋದು. ಅಲ್ಲ, ಅದು ಆಯ್ತು, ಆದ್ರೆ ಇದರಲ್ಲಿ ಜಾತಿ ಇದಾವೆ. ಈಗ ಉದಾಹರಣೆಗೆ ಹಸುವಿನಲ್ಲಿನೂ 16 ಜಾತಿ ಇದಾವ ನೋಡಿ. ಹೌದೌದು, ನಾವು ಅಷ್ಟು ಒಂದು ಇದಿಲ್ಲ, 3-4 ವಿಧ ಅಂತ ಹೇಳ್ಬೋದು, ನಮಗೆ ಅನುಭವ ಇದ್ದದಷ್ಟೇ. ಹೌದು, ನೋಡೋಣ ಮುಂದವರು. ಹೌದು, ಸರಿನೇ ಸರಿನೇ. ಮುಂದವರು ಫೋನ್ ಮಾಡ್ತಾರಲ್ಲ, ಮಾತಾಡೋಣ, ಉತ್ತರ ಗೊತ್ತಾಗುತ್ತ. ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತದ್ರಿ ಶೇಖರಣ? ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತದ್ರಿ? ನಾವು ರೇಡಿಯೋ ಸುಮಾರು 10 ವರ್ಷದಿಂದ ಕೇಳ್ತಿದ್ವಿ ಸರ್. ಅಲ್ವಾ, ಮನೇಲಿ ಒಂದಿದೆಯಾ, ಎರಡಿದೆಯಾ, ಮೂರಿದೆಯಾ ರೇಡಿಯೋಗಳು? ರೇಡಿಯೋ ಒಂದೇ ಇರೋದು, ರೇಡಿಯೋ ಅದು ಹಳೆ ರೇಡಿಯೋ, ಅದು ಹಾಳಾಗಲ್ಲ, ಚೆನ್ನಾಗಿದೆ. ಓಹೋ, ಹಳೆದು ಹಾಳಾಗ್ರೆ. ರೇಡಿಯೋದಿಂದಲೂ ನಿಮ್ಮಿಂದಲೂ ತುಂಬಾ ನಮಗೆ ಒಂದು ತಿಳುವಳಿಕೆ, ಪ್ರಪಂಚದ ಬಗ್ಗೆ ಅನುಭವ ಬರ್ತದೆ. ನಿಜ ನಿಜ ನಿಜ. ತುಂಬ ಒಂದು ಇದು ಬಾರಿ ನಮಗೆ ಇದು ಕೊಡ್ತದೆ, ಉತ್ತೇಜನ ಕೊಡ್ತದೆ ಅಲ್ವಾ, ಹೊಸ ಚೈತನ್ಯ ಕೊಡ್ತದೆ, ಮತ್ತೆ ಅಭಿರುಚಿನೂ ಕೊಡ್ತದೆ. ನೋಡಿ ನೋಡಿ ಎಂತ ಮಾತು ಹೇಳ್ತದ್ರಿ, ಚೈತನ್ಯ ಅಭಿರುಚಿ, ಅದನ್ನು ಮಾತ್ರ ನಾವು ತುಂಬ ಹೃದಯದಿಂದ ಹೇಳ್ತಿದ್ವಿ. ಕೆಲವರು ಕೃಷಿ ಮಾಡ್ಲಿ ಬಿಡ್ಲಿ ಯಾವುದಕ್ಕೂ, ನಿಮ್ಮ ಉತ್ತೇಜನ ಮಾತ್ರ ತುಂಬಾ ಸ್ಫೂರ್ತಿದಾಯಕವಾಗಿದೆ. ಹೌದು, ಒಳ್ಳೆ ಮಾತು ಹೇಳಿದ್ರಿ ನಮಗೆ. ಎಂತಾದಾನು ಕೃಷಿ ಮಾಡುವಂತ ಒಂದು ಇದು ಬರ್ತದೆ ಅವನಿಗೆ ಅಲ್ವಾ? ನಿಜ ನಿಜ ನಿಜ, ಖಂಡಿತವಾಗಿ ಸರ್. ಹೌದು, ಬಹಳ ಒಳ್ಳೆ ಮಾತು ಹೇಳಿದ್ರಿ, ಧನ್ಯವಾದ. ನಮಸ್ಕಾರ. ಹೌದು, ಎಲ್ಲರೂ ನಿಮ್ಮ ಮಾತನ್ನ ಆಲಿಸಿ ನಿಲ್ತಾರೆ ಅಂತ ತುಂಬಾ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಪ್ರತಿದಿನ ಮಡಿಕೇರಿ ಆಕಾಶವಾಣಿಯಿಂದ ಸಂಜೆ 6:50 to 7:25 ತನಕ ಕೃಷಿ ಬಗ್ಗೆ ನಿಮಗೆ 16 ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರ್ತವೆ. ತಪ್ಪದೆ ಆಲಿಸ್ಕೊಳ್ಳಿ, ಬೇರೆಯವರಿಗೂ ಕೇಳೋ ರೀತಿಯಲ್ಲಿ ನೀವು ಹೇಳ್ತಾ ಇರಿ. ಕಾಣಿಕೆಯಾಗಿ ರೇಡಿಯೋಗಳನ್ನು ಕೊಡ್ಬೋದು ಶತ್ರುಗಳೇ. ಗೃಹ ಪ್ರವೇಶ, ನಾಮಕರಣ, ಮದುವೆಗಳು, ಹೀಗೆ ನೆನಪಿಗಾಗಿ ಕೊಟ್ಟರೆ 16 ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ರೇಡಿಯೋ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ. ಮುಂದಿನ ಕರೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಹಲೋ. ಹಾಂ, ನಿಮ್ಮ ಹೆಸರು, ನಿಮ್ಮ ಹೆಸರು ಹೇಳ್ತೀರಾ? ಯಾರು ತಾವು ಮಾತಾಡ್ತಿರೋದು? ನಿಮ್ಮ ಹೆಸರು ಹೇಳ್ತೀರಮ್ಮ? ಹಾಂ, ನಿಮ್ಮ ಹೆಸರು? ಭಾವನಾ ನಂಗಾರು ಅಂತ. ಭಾವನಾ? ಎಲ್ಲಿಂದ ಭಾವನಾ ಅವರೇ? ಸರ್, ನಾವು ಕುಶಾಲ್ ನಗರ ಇಂದ ಕಾಲ್ ಮಾಡ್ತಾ ಇರೋದು. ಕುಶಾಲ್ ನಗರ, ಅಲ್ಲೇ ಪಟ್ಟಣದಿಂದ ಮಾತಾಡ್ತಿದ್ದೀರಾ? ಇಲ್ಲ ಸರ್, ನಮ್ದು ಮರೂರು ಅಂತ ಹೇಳ್ಬಿಟ್ಟು. ಮರೂರು ಮೈಸೂರು ಡಿಸ್ಟಿಕ್ ಬರುತ್ತೆ, ಹೇಳೋದೆಲ್ಲ ಕುಶಾಲ್ ನಗರ ಅಂತ ಹೇಳಿ. ಹೌದಾ? ಇದು ಹೆಬ್ಬಾಲೆ ಹತ್ರ ಬರೋ ಮರೂರು ಅಥವಾ ಈ ಕಡೆ ಬೇರೆ? ಸಿದ್ದೇಶ್ವರಿಂದ ವಿರಾಜಪೇಟೆ ರೋಡು, ಅಲ್ಲಿಂದ ಸೇತುವೆ ಇದೆ, ಈ ಕಡೆ ಮೈಸೂರು ಡಿಸ್ಟಿಕ್. ಸರಿನೇ ಸರಿನೇ. ಮೈಸೂರು ಜಿಲ್ಲೆಯವರು ಆದ್ರೂ ಕೊಡಗಿನ ನಂಟು ಹೆಚ್ಚಿದೆ. ಕೊಡಗಿನ? ಆಕ್ಚುಲಿ ನಾವು ಕೊಡಗಿನಿಂದ ಬಂದದ್ದು. ಅಂದ್ರೆ ನಮ್ದು ಭಾಗಮಂಡಲ ಕೋರಂಗಲ ನಂಗರ್ ಫ್ಯಾಮಿಲಿಯಿಂದ. ಹೌದಾ? ತಮ್ದು ಜಮೀನು ಎಷ್ಟಿದೆ, ಏನೇನ್ ಬೆಳೆ ಮಾಡ್ತೀರಿ ಅಮ್ಮ ಭಾವನ ಅವರೇ? ಸರ್, ನಮ್ದು ಫುಲ್ ಕಾಫಿ ತೋಟ, ಮತ್ತೆ ಸ್ವಲ್ಪ ಅಡಿಕೆ ಇದೆ, ಸ್ವಲ್ಪ ತೆಂಗು ಇದೆ, ಬಾಳೆ ಇದೆ, ಒಳ್ಳೇದು ನೋಡಿ, ಒಳ್ಳೆ ಮೆಣಸು ಇದೆ. ಓಹೋ ಹೋಹೋ, ಎಷ್ಟೆಕರೆ ಒಟ್ಟು? ಒಟ್ಟು 3 ಎಕರೆ ಇದೆ ಸರ್. 3 ಎಕರೆ. ಯಾರ್ಯಾರು ಇದ್ರಿ ಮನೆಯಲ್ಲಿ? ನಾನು, ಮಮ್ಮಿ, ಪಪ್ಪ. ಹಾ, ಮೂವರನ್ನು ಕೆಲಸ ಮಾಡ್ತೀರಿ, ಮತ್ತೆ ಅಗತ್ಯದಾಗ ಆಳುಗಳನ್ನ ಬಳಸ್ಕೊಂತೀರಾ? ಇಲ್ಲ ಸರ್, ನಾವೇ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತೇವೆ. ಡ್ಯಾಡಿ, ಮಮ್ಮಿ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ಸರ್. ಗೊಬ್ಬರ ಹಾಕೋದು, ಕಾಫಿ ಕುಯ್ದು. ಹೌದಾ? ಜನ ಇದ್ರೂ ಜನ ಜೊತೆ ನಾವು ಸಹ ಕೆಲಸ ಮಾಡ್ತೇವೆ. ನಿಮ್ಮ ನಿಮ್ಮ ಸಂಖ್ಯೆನೇ ಹೇಳ್ಬೋದಾ ಭಾವನ? ನಿಮ್ಮ ಸಂಖ್ಯೆನೇ ಹೇಳ್ಬೋದಾ? ಸರ್, 7272 04 33 08 41. ನಮ್ಮ ಸ್ನೇಹಿತರು ವಿನೋದ್ ಮೂಡಗದ್ದೆ ಹೇಳ್ತಾ ಇದ್ರು, ಒಳ್ಳೆ ಕಬಡ್ಡಿ ಆಟಗಾರ್ತಿ ಭಾವನವರಂತ. ಹೌದಾ? ಹಾ ಸರ್, ಹೌದು. ನೋಡಿ ಸರ್, ವಿನೋದ್ ಮೂಡಗದ್ದೆ ಸರ್ ಬರೆದಂತ ಪುಸ್ತಕಗಳನ್ನ ಕೂಡ ನಾನು ಓದಿದ್ದೇನೆ. ಒಳ್ಳೇದು, ಒಳ್ಳೇದು. ಈಗಾಗಿ ರೀಸೆಂಟ್ ಆಗಿ ಅವ್ರ ಎಂತ ನೆನ್ಪಿನ ಇರ್ಲಿ ಇರ್ಲಿ, ಅದು ಒಂದ್ ಕತೆ ಪುಸ್ತಕ ಓದಿದ್ದೆ ಸರ್. ತುಂಬಾ ಆಕಾಶವಾಣಿಗೆ ತಾವ್ ಬಂದು ಹೋಗಿದ್ದೀರಾ ಸರ್? ಆಕಾಶವಾಣಿಗೆ ಬಂದಿದ್ದೀರಾ? ಸರ್, ಒಮ್ಮೆ ಬಂದು ನೋಡಿ ಹೋಗಿದ್ದೀನಿ ಸರ್, ಬಟ್ ಒಳಗಡೆ ಬಂದಿಲ್ಲ. ನಿಮ್ದು ನಿಮ್ಮ ಅನುಭವ ಕಬಡ್ಡಿ ಆಟದಲ್ಲಿ ಮತ್ತಿನ್ನು ಕ್ರೀಡೆಯಲ್ಲಿ ನಿಮ್ಮ ಆಸಕ್ತಿ ಇದನ್ನೆಲ್ಲ ಹಂಚಿಕೊಳ್ಳಿಕ್ಕೆ ವಿನೋದ್ ಮೂಡಗದ್ದವರಿಗೆ ತಿಳಿಸ್ತೀವಿ, ಅವರು ನಿಮ್ಮನ್ನ ಸಂದರ್ಶನ ಮಾಡಿ ಪ್ರಸಾರಕ್ಕೆ ಉಪಯೋಗಿಸ್ಕೊಳ್ತಾರೆ. ಅಂದ್ರೆ ಕಬಡ್ಡಿ ಇವಾಗ ಆಡ್ಲಿಕ್ಕೆ ಹೋಗ್ತಿಲ್ಲ ಆಕ್ಚುಲಿ ಸರ್, ನಮ್ಗೆ ಸಪೋರ್ಟ್ ಮಾಡಂತವ್ರು ಯಾರು ಇರೋಲ್ಲ. ಅಲ್ಲ, ಹಿಂದಿನ ದಿನಗಳ ನೆನಪು ಮತ್ತು ಈಗ ನಿಮ್ಮ ಜೀವನ ಹೇಗೆ ಸಾಗ್ತಾ ಇದೆ ಅಂತ ಹಂಚಿಕೊಳ್ರಂತೆ. ಸರ್, ಓಕೆ ಸರ್. ಹೌದು ಹೌದು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನೀವು ಆಟ ಆಡಿರ್ಬೇಕಲ್ವಾ? ಒಳ್ಳೇದು, ಒಳ್ಳೇದು. ಅದೇ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರೆ ತಾವು. ಅಪ್ಪನ ಹೆಸರು ಅಮ್ಮನ ಹೆಸರು ಹೇಳ್ಬೋದಾ? ಹಾ ಸರ್, ನನ್ನ ಅಪ್ಪನ ಹೆಸರು ಸೋಮಣ್ಣ ನಂಗಾರು, ಮಮ್ಮಿ ಹೆಸರು ಗೀತಾ ನಂಗಾರು. ಅಮ್ಮ ಅಪ್ಪ ಗಟ್ಟಿ ಇದಾರೆ ಅಲ್ವಾ? ಹಾ ಸರ್, ಗಟ್ಟಿ ಇದಾರೆ, ಸಾಕ್ತಾ ಇದಾರೆ, ನೋಡ್ಕೊಳ್ತಾ ಇದಾರೆ. ತಾವು ಎಲ್ಲಿವರೆಗೆ ಓದಿದ್ರಿ ಸರ್? ನಂದು ಇವಾಗ 2nd PU ಕಂಪ್ಲೀಟ್ ಆಯ್ತು. ಈಗಾಗಿ ರೀಸೆಂಟ್ ಆಗಿ ಮೈಸೂರಲ್ಲಿ ಇದ್ದೆ, ಬಟ್ ಇವಾಗ ಮನೇಲಿದ್ದೇನೆ. ಕೃಷಿ ಕೆಲಸಗಳು ಅಷ್ಟೇ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತೀರಿ ಅಲ್ವಾ? ಮನೆಯಲ್ಲಿ ಡ್ಯಾಡಿ ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಮಾಡ್ತೇನೆ. ಖುಷಿ ಆಯ್ತು ನೋಡಿ, ಅದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕನ್ನೋ ಒಂದು ಆಲೋಚನೆಯಿಂದ ನೀವು ಸಂಪರ್ಕ ಮಾಡಿದ್ದು ನಮಗೂ ಒಂಥರ. ಹಾ ಸರ್, ನನಗೆ ತುಂಬಾ ಟೈಮ್ ಇಂದ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಸರ್. ಖುಷಿ ಆಯ್ತು. ಈಗ PUC ಆದ್ಮೇಲೆ ಏನು ಮಾಡ್ಲಿಕ್ಕೆ ಅನ್ನೋ ತರ ಆಲೋಚನೆ ಮಾಡಿದ್ರಿ ಸರ್? ಫಸ್ಟ್ ಜಾಬ್ ಆಗಿತ್ತು, ಬಿಟ್ಟು ಬಂದೆ, ತುಂಬಾ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಪುನಃ ಸ್ಟಡೀಸ್ ಕಂಪ್ಲೀಟ್ ಮಾಡುವ ಅಂತೇಳಿ ಮಾಡಿ ಮಾಡಿ ಅಂಚೆ ಥೆರಪಿನ ಶಿಕ್ಷಣ ಮೂಲಕ ನಿಮಗೆ ಪದವಿ, ಸ್ನಾತಕೋತ್ತರ ಪದವಿ, ಮತ್ತು ನಿಮಗೆ ಏನು ಅಭಿರುಚಿ ಇದೆಯಾ ಆ ತರದ ವಿಷಯಗಳನ್ನು ಓದ್ಲಿಕ್ಕೆ ಅವಕಾಶ ಇದೆ ಮೈಸೂರು ವಿಶ್ವವಿದ್ಯಾಲಯದ್ದು. ಬಿಡಬೇಡಿ, ನಿಮ್ಮ ಆಸಕ್ತಿಯನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲೂ ಎದೆಗುಂದದಲ್ಲೇ ಧೈರ್ಯವಾಗಿ ನಿಮ್ಮ ಮನೆಗೆ ಬೆಳಕಾಗಿ ನೀವು ಪ್ರಜ್ವಲಿಸ್ಬೇಕು. ಹೌದು, ಖುಷಿ ಆಯ್ತು ಭಾವನ ಅವರೇ. ಈಗ ಪ್ರಶ್ನೆ ಉತ್ತರ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಸರ ಮಾಡ್ಕೋಬೇಡಿ. ಏನಂತಂದ್ರೆ, ಈ ಕಾಫಿ ತುಕ್ ರೋಗ ಬರುತ್ತೆ ಅಲ್ವಾ, ಅದರಲ್ಲಿ ಎಷ್ಟು ಬಗೆಯ ರೋಗಾಣುಗಳಿದಾವ ಅಂತ ಅನ್ಕೊಂಡು ನಾವು ಕೇಳ್ತಾ ಇದ್ವಿ. ಎಷ್ಟಿರ್ಬೋದು, ಎಷ್ಟು ರೀತಿಯ ರೋಗಾಣುಗಳು ಇರ್ಬೋದು? ಹೌದು, ಕಾಫಿ ತುಕ್ಕು ರೋಗದ ರೋಗಾಣುಗಳು ಎಷ್ಟು ಬಗೆಯಲ್ಲಿ ರೂಪಾಂತರಗೊಂಡಿದ್ದಾವೆ ಅಂದ್ರೆ, ಅದರಲ್ಲಿ ಮೊದಲು ಕೇವಲ ಕೆಲವೇ ಒಂದು 2-4 ಇದ್ವು, ಇವತ್ತು ಅವು ಬದಲಾವಣೆ ಮಾಡ್ಕೊಂಡ್ಬಿಡ್ತವೆ. ತಮ್ಮ ಒಂದು ಗಿಡದಲ್ಲಿ, ಒಂದು ಗಿಡ ಅಂತಲ್ಲ, ಒಂದು ಗಿಡ ಅಂತಲ್ಲ, ಇಡೀ ಕಾಫಿ ಉದ್ದಿಮೆಯಲ್ಲಿ 16 ರೀತಿಯ ಏನು ರೋಗಾಣುಗಳು ತುಕ್ಕು ರೋಗವನ್ನು ಸೃಷ್ಟಿ ಮಾಡ್ತವೆ. ಅಂದ್ರೆ ತುಕ್ಕು ರೋಗದ ರೋಗಾಣುಗಳೇ ಮಾರ್ಪಾಡಾಗಿದ್ದಾವೆ. ಅವು ಎಷ್ಟು ರೀತಿಯಲ್ಲಿ ಮಾರ್ಪಾಡಾಗಿದಾವ ಅಂತ ಹೇಳ್ಬೋದಾ ಅಂತ ಅನ್ಕೊಂಡು ನಿಮಗೆ ಪ್ರಶ್ನೆ. ಓಕೆ ಸರ್, ಅದು ಒಂದು ಕಾಫಿ ಗಿಡದಲ್ಲಿ ಅಂತ ಹೇಳಿದ್ರೆ ಸರ್, ಅದು ಒಂದು ಗಿಡ ಇರುತ್ತೆ, ಆ ಗಿಡ ಫುಲ್ ಒಂಥರ ಕಡ್ಡಿ ಹುಳಗಳು ಸೇರ್ಕೊಳ್ಳುತ್ತೆ, ಅವು ಗಿಡಗಳನ್ನೆಲ್ಲ ತಿಂದು ಎಲೆಗಳನ್ನ. ಇಲ್ಲ, ಅದು ಬೇರೆ ಆಯ್ತು, ಅದು ಬೇರೆ ಆಯ್ತು. ಇದು ತುಕ್ಕು ರೋಗ, ರೋಗ ಇದು, ರೋಗ. ರಸ್ಟ್, ರಸ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ರಸ್ಟ್ ಕಾಯಿಲೆ. ಅಮ್ಮ ಹೇಳ್ತದಲ್ವಾ, ಅಮ್ಮ ನಿಮ್ಗೆ ಹೆಲ್ಪ್ ಮಾಡಿದಾರೆ, ಕಾಯಿಲೆಗಳು ಅಂತ ಹೇಳ್ತಿದಾರೆ ಅಂತ ಹೇಳ್ತಿದಾರೆ ಅಲ್ವಾ? ಹೌದು ಹೌದು. ಇದರಲ್ಲಿ 10-36 ರೀತಿಯಲ್ಲಿ ಈ ತುಕ್ಕು ರೋಗ ತನ್ನ ಗುಣವನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದೆ. ಏನಾಗುತ್ತೆ, ಈ ಔಷಧಿಗಳನ್ನ ಸಿಂಪರಣೆ ಮಾಡುವ ಈ ಸನ್ನಿವೇಶಗಳಲ್ಲಿ ರೋಗಾಣುಗಳು ಸಹ ತಮ್ಮ ಗುಣಗಳನ್ನ ಬದಲಾವಣೆ ಮಾಡಿಕೊಂಡು ಆ ಔಷಧಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ತವೆ ಆ ಥರ. ಮ್ಯುಟೇಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ತಮ್ಮ ಜೀವನ ಕ್ರಮಗಳನ್ನು ಬದಲಾವಣೆ ಮಾಡಿ ಹಾಲಿ ಇರುವ ಔಷಧಿಗಳಿಗೆ ನಿರೋಧಕ ಶಕ್ತಿಯನ್ನು ಪಡೆದುಕೊಂಡು ಇನ್ನಷ್ಟು ಪ್ರಬಲವಾಗಿ ಬೆಳೆಯೋದು ಈ ಥರ. ಒಳ್ಳೇದಾಗಲಿ ಭಾವನಾ, ಚೆನ್ನಾಗಿ ಓದ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ ಬೆಳವಣಿಗೆ ಆಗಿ. ಅಪ್ಪ ಅಮ್ಮ ಎಲ್ಲರಿಗೂ ನಮ್ಮ ನಮಸ್ಕಾರ. ಧನ್ಯವಾದ. ಕೇಳಿದ್ರೆ ಯುವಕರಲ್ಲಿ ಒಳ್ಳೆ ಶಕ್ತಿ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮನೆಗಳು ತುಂಬ ಚೆನ್ನಾಗಿ ಬೆಳಗ್ತವೆ, ಸಮಸ್ಯೆಗಳು ಅಷ್ಟೊಂದು ಕಾಣಲಿಕ್ಕಿಲ್ಲ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ, ಮಾತಾಡಿ. ತಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅವರು ಎಲ್ಲಿಂದ ಅಣ್ಣ? ವಿರಾಜಪೇಟೆ. ವಿರಾಜಪೇಟೆಯಿಂದ ಏನ್ ಮಾಡ್ತೀರಿ ರಮೇಶ್ ಅಣ್ಣ? ಕೃಷಿಕರು. ಎಷ್ಟೆಕರೆ ತೋಟ ಇದೆ, ಏನು ಜಮೀನು, ದನಕರುಗಳು, ಅದೆಲ್ಲ ಸ್ವಲ್ಪ ಪರಿಚಯ ಮಾಡಿಕೊಡಿ. ಸರ್, ನಮಗೆ ನಮಗೆ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಈ ನಿಮ್ಮ ಈ ಪ್ರೋಗ್ರಾಮ್ ಆಗುವಾಗ ಒಂದು ಮಾರುಕಟ್ಟೆ ಧಾರಣೆಯನ್ನು ಉಪಕಾರ ಆಗುತ್ತೆ. ಅಲ್ಲ, ಈ ಹೋದ ವಾರದಿಂದ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಪ್ರಸಾರ ಆಗ್ತದೆ ಮಾರುಕಟ್ಟೆ ಧಾರಣೆ, ಕಾಫಿ, ಕಾಳು. ಇದರಲ್ಲೇ ಲಾಸ್ಟ್ಗೆ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ನಿಮ್ಮ. ಆಯ್ತು, ಅದನ್ನು ಅದನ್ನು ಆಲೋಚನೆ ಮಾಡಿ ಹಾಕೊಳ್ತೀವಿ. ಅದರಿಂದ ಒಂದು 3-4 ಜನರು ಮಾರ್ಕೆಟ್ ರೇಟ್ ಹೇಳಿದ್ರೆ ಹಾಕೋಣ ಹಾಕೋಣ ಹಾಕೋಣ. ಅಲ್ಲ, ಮಾಧ್ಯಮ ಇರೋದೇ ಅದಕ್ಕೆ. ಮಾರುಕಟ್ಟೆ ಧಾರಣೆ ಬೆಳಗ್ಗೆದು, ಮತ್ತೆ ಸಾಯಂಕಾಲಕ್ಕೆ ಪ್ರಸಾರಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಈ ಪ್ರೋಗ್ರಾಮ್ ಆದ್ಮೇಲೆ. ಹೌದು, ಹೌದು, ಇಲ್ಲ ತಪ್ಪೇನಿಲ್ಲ, ಆ ತರದ ಸಲಹೆಗಳನ್ನು ಕೊಡಿ, ಮಾಡೋಣ. ಅದು ಜನಸೇವೆಯೇ ಜನಾರ್ಧನ ಸೇವೆ, ದೇವರ ಸೇವೆ. ಬಹಳ ಚೆನ್ನಾಗಿದೆ ಪ್ರೋಗ್ರಾಮ್, ಚೆನ್ನಾಗಿ ಬರ್ತದೆ. ಆಗ್ಲಿ, ಜನರಿಗೂ ಉಪಕಾರ ಆಗ್ಲಿ. ನಾವು ಕೃಷಿಕರಲ್ವಾ? ಹೌದು ಸರ್. ತಮ್ಮ ಪರಿಚಯ ಮಾಡಿಕೊಡಿ ರಮೇಶಣ್ಣ, ನಿಮ್ದು ಎಷ್ಟೆಕರೆ ತೋಟ ಇದೆ, ಏನು ಎಂತದಂತ ಅನ್ಕೊಂಡು. ಏನ್ ಸಂಕೋಚ ಪಡ್ಬೇಡಿ, ಎಷ್ಟೋ ಜನ ಬಹಳ ಚೆನ್ನಾಗಿದ್ರು ಸಂಕೋಚ ಪಡ್ತಾರೆ, ಹೆದರ್ತಾರೆ. ಹೇಳಿ ಹೇಳಿ. ಕೃಷಿಗ ಒಂದು 50 ಎಕರೆ ತೋಟ ಇದೆ. 50 ಎಕರೆ ತೋಟ ಇದ್ರು ನೋಡಿ ಹೇಳಲಿಕ್ಕೆ ಹಿಂದೇಟ್ ಹಾಕ್ತೀರಿ. ಹಬ್ಬಾ, ಯಾಕೆ ಅಷ್ಟೊಂದು ಒಳಕು ರಮೇಶಣ? ನಿಮ್ದು ಕಾಳುಮೆಣಸು, ಕಾಫಿ, ಅದೆಲ್ಲ ನಿಮ್ದು ಮನೆತನದ ಹೆಸರೇನು ರಮೇಶಣ್ಣ? ನಾನು ಮಾತಂಡ. ಮಾತಂಡ ರಮೇಶಣ್ಣ, ನಾನು ತೀರ್ಥಮಾಡ ರಮೇಶಣ್ಣ ಅಂತ ಅನ್ಕೊಂಡೆ. ಎಲ್ಲಿ ತಮ್ದು ತೋಟ ಇರೋದು? ವಿರಾಜಪೇಟೆ ಹತ್ರ ಬೆಳ್ಳುಮಾಡು ಗ್ರಾಮ ಅಂತ ಹೇಳಿ. ಬೆಳ್ಳುಮಾಡು. ಕಾಫಿ, ಕಾಳುಮೆಣಸು, ಆಮೇಲೆ ಕಾಫಿ, ಕಾಳುಮೆಣಸು, ಅಡಿಕೆ 10 ಎಕರೆ ಇದೆ. 10 ಎಕರೆ ಅಡಿಕೆ. ಆಮೇಲೆ ಭತ್ತ ಬೆಳ್ಕೊಂತೀರಾ? ಭತ್ತ ಇಲ್ಲ ಸರ್, ಎಲ್ಲ ಅಡಿಕೆ ತೋಟ ಮಾಡ್ಬಿಟ್ಟಿದೆ. ಓಹೋ, ಆಮೇಲೆ ದನಕರುಗಳು ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ. ಓಹೋ, ಮತ್ತೆ ಸಗಣಿ ಗೊಬ್ಬರ ಅದನ್ನೆಲ್ಲ ಖರೀದಿ ಮಾಡ್ತೀರಿ? ಸಗಣಿ ಗೊಬ್ಬರ ಹಾಕ್ಲಿಕ್ಕೆ ಎಲ್ಲ ಆಗೋದಿಲ್ಲ ಸರ್, ಎಲ್ಲ ಕೆಮಿಕಲ್ಸ್. ಅಲ್ಲ, ಆದ್ರೂ ಬಿಡಬೇಡಿ, ಮಣ್ಣಿನ ಫಲವತ್ತತೆ ಹೆಂಗಂದ್ರೆ ಆರೋಗ್ಯ ಮನುಷ್ಯರದ್ದು ಹೇಗೆ ಮುಖ್ಯನೋ ಹಾಗೆ ಮಣ್ಣಿನ ಆರೋಗ್ಯ ಇನ್ನೂ ಮುಖ್ಯ. ಅದೇ ಈಗ ನಾವು ನೀವು ಇನ್ನು 10 ಅಲ್ಲ 20 ವರ್ಷ 50 ವರ್ಷ ಆದ್ಮೇಲೆ ಇರೋದಿಲ್ಲ ಭೂಮಿ ಮೇಲೆ, ಆದ್ರೆ ಭೂಮಿ ಉಳಿಬೇಕು. ಮುಂದಿನ ಪೀಳಿಗೆಗೆ ಭೂಮಿ ಚೆನ್ನಾಗಿದ್ರೆ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮತ್ತೊಬ್ರು ಮಗದೊಬ್ರು ಆನಂದದಾಯಕವಾಗಿ ಅಥವಾ ಸ್ವಲ್ಪ ಕಷ್ಟಪಟ್ಟರಾದ್ರೂ ಜೀವನ ಮಾಡಬಲ್ವೆ ಅಂತ ಒಂದು ಭರವಸೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಿ. ತಮ್ದು ಸಂಖ್ಯೆನ ಹೇಳಿ ರಮೇಶಣ್ಣ. 9448056025 ಅಲ್ವಾ? ತಾವು ವಿರಾಜಪೇಟೆಯಲ್ಲಿ ವಾಸ ಇದ್ರಿ ಅಲ್ವಾ? ಬೆಳ್ಳುಮಾಡು ಗ್ರಾಮ ಅಂತ. ಬೆಳ್ಳುಮಾಡು ಗ್ರಾಮದಲ್ಲಿ ವಾಸ ಇದ್ರಿ. ಓಕೆ, ಇಲ್ಲ ತಾವು ಕೊಟ್ಟ ಸಲಹೆಯನ್ನ ನಾಳೆಯಿಂದನೇ ಕಾರ್ಯಗತ ಮಾಡ್ತೀವಿ. ಪಾಪದವರಿಗೆಲ್ಲ ಗೊತ್ತಾಗೋದಿಲ್ಲ ಮಾರ್ಕೆಟ್ ರೇಟ್ ಏನು ಉಂಟು ಅಂತ. ಸಾಧ್ಯ ಆದ್ರೆ ಇವತ್ತೇ ಬೆಳಗ್ಗೆದು ಪೇಟೆ. ಹೌದು, ಇವತ್ತಿನಿಂದನೇ ಕಾರ್ಯಗತ ಮಾಡೋಣ. ಏನ್ ಹೌದು, ಮಾಡೋಣ, ಒಳ್ಳೇದಾಗ್ಲಿ. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತದ್ರಿ ತಾವು? ಅಲ್ವಾ ನೋಡಿ, ಒಂಥರ ಅಭಿಮಾನ ಅಲ್ವಾ? ಹೌದು ಹೌದು. ಒಂದು ಪ್ರಶ್ನೆ ರಮೇಶಣ, ವಿರಾಜಪೇಟೆ, ಗೋಣಿಕೊಪ್ಪ, ಪೊನ್ನಂಪೇಟೆ ಎಲ್ಲ ಹತ್ತಿರನೇ ಇರೋದಲ್ವಾ? ಹೌದು. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ತಾವು ನೋಡಿರ್ಬೇಕಲ್ವಾ? ಹೌದು ಹೌದು. ಆ ಕೃಷಿ ವಿಜ್ಞಾನ ಕೇಂದ್ರ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತ ಏನಾದ್ರೂ ಒಂದು ಅಂದಾಜು ಇಸ್ವಿ ಹೇಳ್ಬೋದಾ? ಇಲ್ಲ ಅಷ್ಟು ಬೇಗ ನೀವು ಇಲ್ಲ ಇಲ್ಲ ಅಂತ ತಕ್ಷಣ ಹೇಳ್ಬಿಡೋದು ಹೆಂಗೆ? ಇಲ್ಲ ಅಲ್ಲ, ಒಂದು ಅಂದಾಜು. ಈಗ ನಿಮ್ದು ಯಾವ ವರ್ಷದಲ್ಲಿ ಹುಟ್ಟಿದ್ದಣ, ತಾವು ಹುಟ್ಟಿದ ವರ್ಷ ಯಾವುದು? 1900 1900 ಯಾವ ವರ್ಷ ತಮ್ದು? 49 ನೋಡಿ, 1949 ತಾವು ಹುಟ್ಟಿದ್ರಿ. ಇದು ನಂತರದ ವರ್ಷದಲ್ಲಿ ಶುರುವಾಗಿದ್ದು. ಹಾಂ, ಅಂದರೆ ನೀವು ಹುಟ್ಟಿ ಹತ್ತತ್ರ ಒಂದು 25 ಆದಮೇಲೆ ಶುರುವಾಗಿದೆ. ಹಾಂ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಲ್ವಾ ಅಲ್ಲಿ? ಚೆನ್ನಾಗೆ ಕೆಲಸ ಮಾಡ್ತಿದ್ದಾರೆ ಅಲ್ವಾ? ವಿಜ್ಞಾನಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನೋಡೋಣ ಉತ್ತರನ, ಮುಂದಿನ ಕರೆ ಯಾರು ಮಾಡ್ತಾರೆ ಮಾತಾಡ್ತಾ ಉತ್ತರ ತಿಳಿಸ್ತೀವಿ. ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಂ, ಒಳ್ಳೆಯದು ತಾವು ಸಲಹೆ ನೀಡಿದ್ದಕ್ಕೆ ಮತ್ತು ಸ್ಪಂದಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಫೈನ್. ಕೇಳಿದ್ರೆ ನೋಡಿ, ಮಾತಂಡ ರಮೇಶ್ ಅವರು ಭಾಳ ಒಂಥರ ಅಳುಕಿನಿಂದ ಉತ್ತರಿಸ್ತಾ ಇದ್ರು. 50 ಎಕರೆ ತೋಟ ಇದ್ರೂ ಎಷ್ಟೋ ಜನ ಹೀಗೆ ಒಳ್ಳೆ ಜೀವನ ಮಾಡ್ತಾರೆ, ಆದರೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅದೊಂದು ರೀತಿಯ ಸ್ವಾಭಿಮಾನನೋ ಏನೋ ಅರ್ಥ ಆಗೋದಿಲ್ಲ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಯಾರು ತಾವು? ಸರ್ ನಮಸ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಕೋಪಟ್ಟಿಯಿಂದ ಮಹೇಶ್ ಅಂತ ಸರ್. ಮಹೇಶ್ ಅವರು ಕೋಪಟ್ಟಿಯಿಂದ? ಹೌದು ಸರ್. ಮಹೇಶ್ ಅವರು, ನಿಮ್ಮ ಕಡೆಗೆ ಹೇಗಿದೆ ಮಳೆ? ಮಳೆ ಮಳೆ ಇದೆ ಸರ್, ತುಂಬಾ ಮಳೆ. ಇವತ್ತು ಮಳೆ ಇತ್ತ? ಬೆಟ್ಟ ಗುಡ್ಡ ಪ್ರದೇಶ ಅಲ್ಲ ಸರ್. ಅಲ್ಲ, ಇವತ್ತು ಮಳೆ ಇತ್ತ? ಇವತ್ತು ಒಂದು 10 ಗಂಟೆವರೆಗೆ ಬಿಸಿಲು ಇತ್ತು ಸರ್. ನಮ್ಮ ಇಲ್ಲಿ ಅಂದ್ರೆ ಈ ಬಯಲು ಪ್ರದೇಶ ಕಡೆ ಅಲ್ಲ ಸರ್, ನಮ್ಮ ಈ ಮೇಲೆ ಕಾಡು ಬೆಟ್ಟ ಗುಡ್ಡ ಇದೆ ಸರ್. ಆಮೇಲೆ ಸ್ವಲ್ಪ ಮಳೆ ಅಂದ್ರೆ ಸ್ವಲ್ಪ ಕಮ್ಮಿನೇ ಇತ್ತು. ನಮ್ದು ಈ ಕಡೆ ತುಂಬಾ ಹೊಗೆ ನಿಲ್ತದೆ, ಮತ್ತೆ ಮಂಜು ಮಳೆ ಬೀಳ್ತಾ ಇರ್ತದೆ. ಕೆಳಗಡೆಗೂ ಇಲ್ಲಿಗೂ ಹೋಲಿಸಿದ್ರೆ ಸರ್ ನಮಗೊಂದು ಮಳೆ ಅಲ್ಲ, ಅದೆಲ್ಲ ವಿವರಕ್ಕಿಂತ ನಾವ್ ಹೇಳಿದ್ ಇವತ್ತು ಮಳೆ ಇತ್ತು ಅಂತ ಪ್ರಶ್ನೆ ಕೇಳಿದ್ವಿ. ಇವತ್ತು ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ ಅಷ್ಟೇ. ಆದ್ರೆ ಈಗ ನಮ್ಮ ಪ್ರಶ್ನೆ ತಕ್ಕಂತ ಎಷ್ಟು ಸೂಕ್ಷ್ಮವಾಗಿ ಉತ್ತರ ಹೇಳ್ಬಿಟ್ರೆ ಬೇರೆಯವ್ರನ್ನ ಖುಷಿ ಪಡ್ತಾರೆ. ನೋಡಿ ಮಹೇಶ್ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ರು ಅಂತ. ಹೇಗಿದೆ ಈ ವರ್ಷ ಬೆಳೆ ಕಾಫಿದು ಕಾಳು ಮೆಣಸಿಂದೆಲ್ಲ? ಇಲ್ಲ ಸರ್, ನಮ್ದಿಲ್ಲಿ ಒಳ್ಳೆ ಮೆಣಸು ಇಲ್ಲಲ್ಲ. ಕಾಫಿನೂ ಅಷ್ಟು ಹೇಳದಷ್ಟು ಬರಲ್ಲ ಸರ್ ಈ ಕಡೆ. ಅಂದ್ರೆ ನಮಗೆ ಅದೇ ಮಳೆ ಮತ್ತೆ ಇಬ್ಬನಿದು ಸ್ವಲ್ಪ ಜಾಸ್ತಿ ಇದೆ. ಇಬ್ಬನಿ ನಿಂತ್ರೆ ಅದು ಹೋಗದೇ ಇಲ್ಲ ಸರ್, ಹಂಗೆ ನಿಂತ್ಕೊಂಡು ಇದು ಹನಿ ಬೀಳ್ತಾ ಇರ್ತದೆ. ಆದ್ರೆ ಏಲಕ್ಕಿ ಚೆನ್ನಾಗಿ ಬರುತ್ತೆ ಇಬ್ಬನಿಗೂ ಮತ್ತೆ ಏಲಕ್ಕಿ ಬರ್ತದೆ. ಏಲಕ್ಕಿ ಒಂದು ಬಿಟ್ಟು ಇಡೀ ಕೊಡಗಿನಲ್ಲಿ, ಅದೇ ಇಡೀ ಕೊಡಗು ಈ ಹಿಂದೆಲ್ಲ ಏಲಕ್ಕಿಯಿಂದ ಸಮೃದ್ಧವಾಗಿತ್ತು. ಏಲಕ್ಕಿಯಿಂದಲೇ ಜನ ಶ್ರೀಮಂತರಾದರು ಸ್ಥಿತಿವಂತರಾದ್ರ ಅಂತ ಅನ್ಕೊಂಡು ಜನ ಮಾತಾಡ್ತಾರಲ್ವಾ. ಸೊ ಏನೇನೋ ಕಾರಣಗಳಿಂದ ಏಲಕ್ಕಿ ಕಡಿಮೆ ಆಯ್ತು, ಈಗ ಮತ್ತೆ ಅಲ್ಲೆಲ್ಲ ಶುರುವಾಗಿದೆ. ಆಗ್ಲಿ, ಒಳ್ಳೇದಾಗುತ್ತೆ ಅನ್ಕೊಂಡು ಹೋಗ್ಬೇಕು ನಾವು. ಹೌದು ಮಹೇಶ್ ಅಣ್ಣ, ಈಗ ಹೌದು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ವಿ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳ್ಬೋದಾ? 1974-75 ಸರ್. ಹಾ, ಹತ್ತಿರದಲ್ಲಿದ್ದಾರೆ. 1976ರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಯ್ತು. ಚೆನ್ನಾಗಿದೆ. ಅಲ್ಲಿ ತಾವು ಹೋಗಿದ್ದೀರಾ? ಇಲ್ಲ ಸರ್, ಹೋಗಿಲ್ಲ. ಹೋಗ್ಬನ್ನಿ, ಹೋಗ್ಬನ್ನಿ. ಅದು ಕೃಷಿಕರ ದೇವಾಲಯ ಅದೆಲ್ಲ. ಈ ಅಪ್ಪಂಗಳದ ಸಂಶೋಧನಾ, ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಇದೆ, ಚಟ್ಟಳಿಯ ಕಾಫಿ ಮಂಡಳಿದು ಸಂಶೋಧನಾ ಸಂಸ್ಥೆ ಇದೆ, IHR ಇದೆ, ಹೀಗೆ ಅವೆಲ್ಲ ನಿಮ್ಗೆ ಹೋದ್ರೆ ಒಂದಲ್ಲ ನಾಲ್ಕಾರು. ನೂರು ಏಲಕ್ಕಿ ಗಿಡ ಕೊಟ್ಟಿದ್ದಾರೆ ಸರ್ ಅವರು. ಐನಸ್ಥಳಿ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಕೆಲವೊಂದು ತರಬೇತಿಗಳು ನಡೀತಿರ್ತವೆ, ನಿಮಗೂ ಗೊತ್ತಾಗುತ್ತೆ. ಹೋಗಿ ಭಾಗವಹಿಸಿ ವಿಚಾರಗಳನ್ನು ತಿಳ್ಕೊಂಡು ಇನ್ನಷ್ಟು ಒಂಥರ ಜ್ಞಾನವಂತರಾಗಿ ಬೇಸಾಯದಲ್ಲಿ, ಬೇಸಾಯ ಕ್ಷೇತ್ರದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿ. ಒಳ್ಳೇದು ಮಹೇಶ್ ಅಣ್ಣ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಕರೆಗಳನ್ನು ಮಾಡ್ತಾ ಇದ್ದೀರಿ. ನಾಳೆ ಗಮನಿಸ್ಕೊಳ್ಳಿ ಶ್ರೋತೃಗಳೇ, ನಮ್ಮ ಕಿಸಾನ್ವಾಣಿಯಲ್ಲಿ ನಾಳೆ ಹಂದಿ ಸಾಕಾಣಿಕೆ ಕುರಿತಂತೆ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ ಕುಶಾಲನಗರ ತಾಲೂಕು ಬಳ್ಳೂರಿನ MAB ಅಭಿಷೇಕ್ ಅವರು. ಗುರುವಾರ ಕಾಫಿ ತೋಟಗಳಲ್ಲಿ ನೆರಳಿನ ಮರಗಳು. ಈ ಕುರಿತು ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಕೆ ಎ ದೇವಯ್ಯ ಅವರೊಡನೆ ಸಂದರ್ಶನ ಇದೆ. ಕರೆಗಳನ್ನು ಸ್ವೀಕರಿಸ್ತಾ ಮಾತು ಮುಂದುವರ್ಸೋಣ. ನಮಸ್ಕಾರ. ಮಾತಾಡಿ ಕಡಿತವಾಯಿತು. ಕರೆ ಮಾಡಿ ಶ್ರೋತೃಗಳೇ 200-006-08-72 ಇದು ಎಸ್ ಟಿ ಡಿ ಕೋಡ್ ಮಡಿಕೇರಿದು. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ಚಂದ್ರು, ನಿಮ್ ಕಡೆಗೆ ಮಳೆ ಹೇಗಿದೆ ಸರ್? ಇವತ್ತು ಬಿಸಿಲು ಬಂದಿತ್ತು ಸರ್. ಅನ್ನೋದೇ ಒಂಥರ ಸುಖದ ಸುದ್ದಿ. ಹೌದು ಸರ್, ಹಾಗಾಗಿ ಬಿಸಿಲು ಚಟಿ ಚಟಿ ಮಾಡಿತ್ತು ಅಲ್ವಾ? ನಿಮ್ ಕಡೆಗೆ ಈ ವರ್ಷನೂ ಅತಿಯಾದ ಮಳೆ ಆಯ್ತು ಅಲ್ವಾ? ಅತಿಯಾಗಿ ಏನಿಲ್ಲ ಸರ್, ಸುಮಾರು ಕೆರೆ ಕಟ್ಟೆಗಳು ನೀರು ಬಂದೈತೆ ಅಷ್ಟೇ. ಆದ್ರೂ ಹೋದ ವರ್ಷಕ್ಕಿಂತ ಈ ಸಾರಿ ಪರವಾಗಿಲ್ಲ ಸರ್. ಕೆರೆಗಳು ಅಲ್ಲೇ 10-15 ವರ್ಷ ಆಗಿದೆ. ಹೌದು ಹೌದು ಹೌದು. ಚಂದ್ರು, ಡ್ಯೂರಾಕ್ ಎಂಬುದು ಯಾವುದರ ತಳಿ ಅಂತ ಹೇಳ್ಬೋದಾ? ಏನ್ ಸರ್? ಡ್ಯೂರಾಕ್, ಡ್ಯೂರಾಕ್ ಅನ್ನೋದು ಯಾವುದರ ತಳಿ? ಯಾರ್ಕ್ ಶೇರ್ ಅನ್ನೋದು ಯಾವುದರ ತಳಿ? ಅದು ಅದು ಒಂದೇ ಗುಂಪಿಗೆ ಸೇರುತ್ತೆ ಅಥವಾ ಒಂದೇ ಕಸಬಿಗೆ ಸೇರುತ್ತೆ. ಡ್ಯೂರಾಕ್, ಯಾರ್ಕ್ ಶೇರ್ ಕಾಫಿ ತಳಿ ಸರ್. ನೋಡಿ ನೋಡಿ, ಅದು ಬೆಳೆದಲ್ಲ, ಪ್ರಾಣಿದು. ಪ್ರಾಣಿದು ಇನ್ನೊಂದು ಹೇಳಿ ಸರ್. ಡ್ಯೂರಾಕ್ ದೂರ. ಹಾ, ಅದು ನಿಮ್ ಕಡೆಗೆ ಹೆಚ್ಚು ಸಾಕಲ್ಲ, ಕೊಡಗಿನಲ್ಲಿ ಬಹಳ ಜನ ಸಾಕ್ತಾರೆ, ಇಷ್ಟಪಟ್ಟು ಸಾಕ್ತಾರೆ. ಕೋಳಿ ಹೆಂಗಿರ್ತದೆ ಸರ್? ಅದಕ್ಕೆ ಎರಡು ಕಾಲು ಇರಲ್ಲ, ನಾಲ್ಕು ಕಾಲು ಇರುತ್ತೆ. ಕೋಳಿಗೆ ಎಷ್ಟು ಕಾಲು ಇರ್ತವೆ ಹೇಳಿ? ಎರಡು ಕಾಲು ಅಲ್ವಾ, ಇದಕ್ಕೆ ನಾಲ್ಕು ಕಾಲು ಇರ್ತವೆ. ಗೊತ್ತಿಲ್ಲ ಸರ್. ನೋಡಿ, ಗೊತ್ತಿಲ್ವಾ? ನೋಡೋಣ, ಮುಂದೆ ಅವರು ಕರೆ ಮಾಡ್ತಾರಲ್ಲ, ಉತ್ತರ ಸಿಗುತ್ತಾ? ಧನ್ಯವಾದ. ಶ್ರೋತೃಗಳೇ, ಪ್ರಶ್ನೆ ಸುಲಭ ಆಗಿದೆ ಅಂತ ಅನ್ಕೊಂಡು ನಮ್ಮ ಚಂದ್ರು ಅವರಿಗೆ ಕೇಳಿದ್ವಿ. ಅವರು ಈ ಜಿಲ್ಲೆಯವರಲ್ಲ, ಹಾಗಾಗಿ ಸ್ವಲ್ಪ ಕಷ್ಟಪಡ್ತಾ ಇದ್ರು. ಈ ಜಿಲ್ಲೆಯವರು ಉತ್ತರ ತಕ್ಷಣ ಹೇಳ್ಬಿಡ್ತಿದ್ರೇನೋ. ಮುಂದಿನ ಕರೆ ಬಂತು, ನೋಡೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಸಾಲಗ್ರಾಮ್ನಿಲ್ಲ ಸರ್, ಕುಮಾರಗೌಡ ಅಂತ. ಕುಮಾರಗೌಡ್ರು, ನೀವು ಉತ್ತರ ಹೇಳ್ತಿರೋ ಏನೋ ನೋಡೋಣ. ಹೇಳಿ, ಡ್ಯೂರಾಕ್ ಅನ್ನೋದು ಯಾವುದರ ತಳಿ ಗೌಡ್ರೆ? ಸರ್, ಹಂದಿ. ಹಂದಿ? ಓಹೋ, ಹೆಂಗ್ ಗೊತ್ತಾಯ್ತು ನಿಮ್ಗೆ? ಗೊತ್ತಾಯ್ತಲ್ಲ ಸರ್, ನೀವು ಆಪ್ಷನ್ಸ್ ಕೊಟ್ರಲ್ಲ. ನೋಡಿ, ಆಪ್ಷನ್ ಕೊಟ್ವಿ, ಕ್ಲೂ ಕೊಟ್ಬಿಟ್ವಿ ಸಾಕ್ತಾರೆ ಅಂದ್ರಲ್ಲ ಅಲ್ವಾ? ತಕ್ಷಣ ಹಿಡ್ಕೊಂಬಿಟ್ರಿ ಉತ್ತರನ ಅಲ್ವಾ? ಹಲೋ, ತಕ್ಷಣ ಉತ್ತರ ಹಿಡ್ಕೊಂಬಿಟ್ರಿ. ಇಲ್ಲ, ಕೇಳ್ತಾ ಇಲ್ಲ ನಿಮ್ಮ ನಮ್ ಧ್ವನಿ ನಿಮ್ಗೆ ಕೇಳ್ತಾ ಇಲ್ಲ. ಇರ್ಲಿ, ತೊಂದ್ರೆ ಇಲ್ಲ. ಹಲೋ ಹಲೋ ಅನ್ನೋದ್ಕಿಂತ ನೀವು ಉತ್ತರ ಹೇಳಿದಿರಿ, ನಿಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇದೆ, ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ಲ. ಆಗ್ಲಿ, ಕರೆಯನ್ನ ಮತ್ತೆ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಶ್ರೋತೃಗಳೇ, ಸಮಯ ಮೀರ್ತಾ ಬಂತು. ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಪೇಟೆ ಧಾರಣೆಯನ್ನ ಹೇಳಿ ಮುಕ್ತಾಯ ಮಾಡ್ತಿದ್ದಾರೆ ವಿನೋದ್ ಮೂಡಗದ್ದೆ ಅವರು. ನಮಸ್ಕಾರ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂದಿನ ಕಾಫಿ ಧಾರಣೆ 50 ಕೆಜಿಯ ಚೀಲವೊಂದಕ್ಕೆ ಕಾಫಿ ರೋಬಸ್ಟಾ ಚೆರಿ 4,500 ರೂಪಾಯಿಯಿಂದ 4,550, ರೋಬಸ್ಟಾ ಪಾರ್ಚ್ಮೆಂಟ್ 9,750 9,800 ರೂಪಾಯಿ, ಅರೇಬಿಕಾ ಚೆರಿ 8,700 ರೂಪಾಯಿಯಿಂದ 9,000, ಅರೇಬಿಕಾ ಪಾರ್ಚ್ಮೆಂಟ್ 15,750 16,000 ರೂಪಾಯಿ. ಅಡಿಕೆ ಧಾರಣೆ ಕ್ವಿಂಟಲ್ಗೆ ಹಳೆ ಅಡಿಕೆ 50,000 55,000 ರೂಪಾಯಿ, ಹೊಸ ಅಡಿಕೆ 37,500 45,000 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 450-470 ರೂಪಾಯಿ. ಇದುವರೆಗೆ ಮಾರುಕಟ್ಟೆ ಧಾರಣೆಯನ್ನ ಆಲಿಸಿದಿರಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಕೇಳಿಕೊಳ್ಳಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಇದೇ ಜುಲೈ 15ರಿಂದ ಆಗಸ್ಟ್ 14ರವರೆಗೆ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಅಂದ ಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9900044051. ನಿಮಗೆ ಇಎಂಐ ಮೂಲಕ ಮೊಬೈಲ್ ಖರೀದಿಸಲು ಸಾಧ್ಯವಾಗುತ್ತಿಲ್ಲವೇ? ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೇ? ಲೋಕಲ್ ಐಡಿ ಪ್ರೂಫ್ ಇಲ್ಲವೇ? ಚಿಂತೆ ಬಿಡಿ, ಇದು ಯಾವುದು ಇಲ್ಲದೆ ಸ್ಯಾಮ್ಸಂಗ್ ಫೈನಾನ್ಸ್ ಮುಖಾಂತರ ನಿಮ್ಮ ನೆಚ್ಚಿನ ಮೊಬೈಲ್ ಅನ್ನು ಖರೀದಿಸಲು ಇಂದೇ ಬನ್ನಿ ವಿರಾಜಪೇಟೆಯ ಮೊಬೈಲ್ ಪಾರ್ಕ್ಗೆ. ಇದು ನಿಮ್ಮ ಊರಿನ ನಿಮ್ಮ ಅಂಗಡಿ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಇಕ್ಕಾಯ್ತು ಮರಣಪಟ್ಟ ಚಟ್ಟಂಗಣ ಮುತ್ತಣ್ಣ ಇಂಡ ಪೊಣ್ಣು ಪಾರ್ವತಿ ಶಾಂತಿ ಇಂಡ ಮಾದಕಾರ್ ಬಾರ್ ನಾಳೆ 14 ಪೊಲಕ 11 ಗಂಟೆಕ್ ಟೀ ಶರ್ಟ್ ಗೆರಿ ಕೊಡವ ಸಮಾಜತ್ತು ನಡಪ ಒಕ್ಕಕಾರ ಊರುಕಾರ ಬೆಂದು ಚಂಗಾದ್ಯಲ್ಲ ಇದನ್ನೇ ಆಹ್ವಾನ ನರಂಜಿತು ಬರನೊಂದು ಚಟ್ಟಂಗಣ ಮುತ್ತಣ್ಣ ಪಿಂಜ ಸಂಸಾರ ಕಟ್ಟಣಿತು. ಡಿ ಟ್ವಿನ್ ಟೆಕ್ ಮಡಿಕೇರಿ ಪತ್ರಿಕಾಭವನದ ಬಳಿ ಶುಭಾರಂಭ. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್ಸ್, ಸಿಸಿ ಕ್ಯಾಮರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. ಸಂಪರ್ಕಿಸಿ ಡಿ ಟ್ವಿನ್ ಟೆಕ್ ಪತ್ರಿಕಾಭವನ ಬಳಿ ಮಡಿಕೇರಿ. ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಕೋರ್ಸ್ಗಳಿಗೆ ಕೆಲವು ಸೀಟ್ಗಳು ಲಭ್ಯವಿದ್ದು ದಾಖಲಾತಿಗಾಗಿ ಸಂಪರ್ಕಿಸಿ. ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆಯ ಪ್ರತಿಷ್ಠಿತ ಸೆಂಟ್ ಆನ್ಸ್ ಕಾಲೇಜಿನಲ್ಲಿ ಪದವಿ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬಿಕಾಂ, ಬಿಬಿಎ, ಬಿಎಸ್ಸಿ ಮತ್ತು ಬಿಸಿಎ ಕೋರ್ಸ್ಗಳಿಗೆ ಕೆಲವೇ ಸೀಟುಗಳು ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ಸುಸಜ್ಜಿತ ಕೊಠಡಿ, ಕಂಪ್ಯೂಟರ್ ಲ್ಯಾಬ್, ಐಸಿಟಿ ತರಗತಿಗಳು, ಸುಸಜ್ಜಿತ ರಂಗಮಂದಿರ, ಡಿಜಿಟಲ್ ಗ್ರಂಥಾಲಯ, ಕ್ಯಾಂಟೀನ್, ವಿಶಾಲ ಆಟದ ಮೈದಾನ ಮುಂತಾದ ಸೌಲಭ್ಯಗಳನ್ನು ಹೊಂದಿದ್ದು ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ಗೆ ಅವಕಾಶ. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಕೂಡಲೇ ಪ್ರವೇಶಾತಿ ಪಡೆದುಕೊಳ್ಳಿ. ಮಾಹಿತಿಗೆ ವಿರಾಜಪೇಟೆ ಸೆಂಟ್ ಆನ್ಸ್ ಕಾಲೇಜಿನ ಕಚೇರಿಯನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ಇದೇ ತಾರೀಕು 17ರಂದು ಗೋಣಿಕೊಪ್ಪ ರಸ್ತೆ ಮತ್ತು ವಿರಾಜಪೇಟೆಯ ಮಾರ್ಜಿನ್ ಸೂಪರ್ ಮಾರ್ಕೆಟ್ ಬಳಿ ಮಾಂಗಲ್ಯ ಸರವೊಂದು ಕಳೆದು ಹೋಗಿದ್ದು ಸಿಕ್ಕಿದವರು 888-000-5456 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಬಾಳೆಲೆ ನಿಟ್ಟೂರು ಕಾರ್ಮಾಡು ಕಾರಲನ ಅಂಗಡಿ ಮಾಲೀಕಂಗ ಮುಕ್ಕಟ್ಟಿರ ತಿಮ್ಮಯ್ಯ ಕಾಶಿ ಅಯ್ಯಂಗ ಇಂದು ಬೈಟಪಕ ಮಾಡಪಟ್ಟಿತು. ಅರವದಂಡ ಬಯತ್ರ ಮುಕ್ಕಟ್ಟಿರ ತಿಮ್ಮಯ್ಯ ಕಾಶಿ ಅಯ್ಯಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12:30 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಬಿ ಶೆಟಗಿರಿ ಕಾರಲಣ ಬಲ್ಲನಮಾಡ ಭೀಮಯ್ಯ ಭೀಮಿ ಅಯ್ಯಂಗ ಇಂದು ಮಾಡಪಟ್ಟಿತು. ಅಂಬದು ಬಯತ್ರ ಬಲ್ಲನಮಾಡ ಭೀಮಯ್ಯ ಭೀಮಿ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ತರಮೀದ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟೀರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ ಭವನ ಮಂಗಳೂರು ರಸ್ತೆ ತಡೆಕೊಡೆ ಕುಡುಂದಾನ ಜಿಲ್ಲರ ಶಾಸಕಂಗಳನ ಎಂಪಿ ಅಪ್ಪಚುರಂಜನ್ ಪಿಂಜ ಕೆಜಿ ಬೋಪಯ್ಯವು ಇಂದು ಕುದ್ದು ಪೋಯಿತು ನೋಟಿತು. ಈ ಕೆಲಸ ಶುರು ಮಾಡುವ ಮುಪ್ಪಡೆ ಕಾಂಕ್ರೀಟ್ ತಡೆಗೋಡೆ ಮಾಡುವನಿಕೆ ಎಂಜಿನಿಯರ್ಸ್ ಸೂಚನೆ ಕೊಡುತ್ತಿಂಜೆ ಡೆಲ್ಲಿಂಜ ಪಡಿಪುಕಾರಳ ಕಾಕ್ಚಿಟ್ಟಿತ್ತು ಸ್ಲಾಬ್ ಮಾದರಿಲಿ ತಡೆಗೋಡೆ ಕಾಮಗಾರಿ ಮಾಡಿತು. ಇಲ್ಲೆತ್ತ ಮಣ್ಣಕ್ಕೆ ಅಂತ ವ್ಯವಸ್ಥೆ ಸರಿ ಬಪ್ಪಲೆಂದು ಅಣ್ಣು ಚೆಂಗಿಯು ಕೂಟಾಕಿತ್ತಲೆಂದು ಅಪ್ಪಚುರಂಜನ್ ಬೇರೆ ಪರಂದಿತ್ತು. ಅಲ್ಲತೆ ಬಪ್ಪ ದಂಡು ದಿನತ್ತು ಎಲ್ಲಾನೋ ಚಾಯಿ ಕೂಟಿತು ಸಾರ್ವಜನಿಕ ಓಡಾಟಕ್ಕೆ ವ್ಯವಸ್ಥೆ ಮಾಡೋಣಂದು ಖಡಕ್ರ ಸೂಚನೆ ಕೊಡ್ತತ್ತು. ಈ ಸಂದರ್ಭದ ತಕ್ಕ ಪರಂದ ಕೆಜಿ ಬೋಪಯ್ಯವು ಎಂಜಿನಿಯರ್ಸ ತಡೆಗೋಡೆ ವಿನ್ಯಾಸತೆ ತಪ್ಪಿತು ಮಣ್ಣು ಪರೀಕ್ಷೆ ಮಾಡಿತ್ಲೆ ಇಲ್ಲೆತ್ತ ಮಣ್ಣು ಬರೇಕು ಏದು ತರತ್ರ ತಡೆಗೋಡಲೆ ಮಾಡಲು ಅನ್ನುವ ಸಾಮಾನ್ಯ ಜ್ಞಾನ ಇಲ್ಲತದು ಅದ್ದುಕಾಂಬ ಕೂಡನ್ನೇ ಸಂಚಾರಕ್ಕೆ ವ್ಯವಸ್ಥೆ ಮಾಡುವನಿಕೆ ನಿರ್ದೇಶನ ಮಾಡಿಚಿ. ನಿನಾಂದ್ ಬೈಟ್ ದಂಡನೆ ಮೊಣ್ಣಂಗೇರಿ ರಾಮಕೊಲ್ಲಿ ಅನ್ನುವ ಜಾಗತ್ತು ಭಾರಿ ಬಲ್ಲೆ ಸದ್ದು ಬಂದ ನಾರಂಜ ಗ್ರಾಮಸ್ಥಂಗ ಪೊರ್ಮೆ ಬಂತು ನೋಟೋಕ ರಾಮಕೊಲ್ಲಿ ಸೇತು